समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने यह है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೇನೆ. ಹಾಗಾದ್ರೆ ಮಾರುತಿ ಸುಜುಕಿ ಈ ಕೊಟ್ಟಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಇಂದಿನ ಕಿಸಾನ್ ವಾಣಿಯಲ್ಲಿ ಹಾಸನ ಆಕಾಶವಾಣಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ವಿಚಾರ ಸಂಕಿರಣದಲ್ಲಿ ಸಾವಯವ ಕೃಷಿಯ ಅನಿವಾರ್ಯತೆ ಈ ವಿಷಯವಾಗಿ ಮಾತನಾಡಿರುವ ಹಾಸನದ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ಎಸ್ಎನ್ ವಾಸುದೇವನ್ ಅವರ ಭಾಷಣದ ಆಯ್ದ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಎಲ್ಲ ನಮ್ಮ ರೈತ ಬಾಂಧವರಿಗೆ ಈ ಒಂದು ಕಿಸಾನ್ ದಿವಸದ ಶುಭಾಶಯಗಳನ್ನು ಹೇಳ್ತಾ, ಅದರಲ್ಲೂ ಇಲ್ಲಿ ನೆಲೆದಿರುವ ಎಲ್ಲ ವಿವಿಧ ಇಲಾಖೆಗಳ ಮುಖ್ಯಸ್ಥರಿಗೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮ ನಮ್ಮ ಪ್ರಸಾರ ಭಾರತಿ ನಮ್ಮ ದೇಶದಲ್ಲಿ ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರಲ್ಲೂ ನಮ್ಮ ದೇಶದಲ್ಲಿ ಬೆಳೀತಾ ಇರುವಂತಹ ಎಲ್ಲ ನಮ್ಮ ಸಮಸ್ತ ಸಾವಯವ ಕೃಷಿಕರಿಗೆ ನಾನು ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಆಡಲಿಕ್ಕೆ ಇಚ್ಛಪಡ್ತೇನೆ. ಅಂದರೆ ಸಾವಯವ ಕೃಷಿಯ ಅನಿವಾರ್ಯತೆ ಯಾಕೆ ಈಗ ಇದೆ ನಮ್ಮ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಅಂತ ಹೇಳಬೇಕು ಅಂತಂದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಏನು ಹಸಿರು ಕ್ರಾಂತಿ ಅಂತ 1960 ನಾವು ಕಾಣ್ಕೊಂಡ್ಬಂದಿದ್ದೇವೆ. ಸೊ ಇದರಲ್ಲಿ ನಾವು ಅಸಮರ್ಪಕವಾಗಿ ಮತ್ತೆ ಅವೈಜ್ಞಾನಿಕವಾಗಿ ನಾವು ರಸಗೊಬ್ಬರಗಳನ್ನ, ರಾಸಾಯನಿಕ ವಸ್ತುಗಳನ್ನು ನಾವು ಬಳಸ್ತಾ ಬಂದಿರೋದ್ರಿಂದ ಬಹಳಷ್ಟು ತೊಂದರೆಯನ್ನು ನಾವು ಈಗ ಅನುಭವಿಸಬೇಕಾಗಿದೆ. ಅದರಲ್ಲೂ ನಮ್ಮ ಆರೋಗ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳಷ್ಟು ದುಷ್ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೆ ನಮ್ಮ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ನಾವು ಬಳಸದೆ ನಾವು ರಾಸಾಯನಿಕ ವಸ್ತುಗಳನ್ನು ನಾವು ಅದರಲ್ಲಿ ನಾವು ಉಪಯೋಗ ಮಾಡೋದ್ರಿಂದ ಬಹಳಷ್ಟು ನಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಆಗಿದೆ, ಮಣ್ಣಿನ ಆರೋಗ್ಯ ಕಡಿಮೆ ಆಗಿದೆ, ಮತ್ತೆ ಪರಿಸರ ಮಾಲಿನ್ಯವೂ ಸಹ ಹೆಚ್ಚಾಗಿದೆ. ಮತ್ತೆ ನಮ್ಮ ಇಡೀ ಜನಾಂಗಕ್ಕೆ ಅಂದ್ರೆ ನಮ್ಮ ಸಮಾಜ ಇರಬಹುದು ಅಥವಾ ನಮ್ಮ ದೇಶದ ಎಲ್ಲ ನಾಗರಿಕರ ಒಂದು ಆರೋಗ್ಯವೂ ಸಹ ಕ್ಷೀಣಿಸ್ತಾ ಬರ್ತಾ ಇದೆ. ಸೊ ಎಲ್ಲ ಒಂದು ದುಷ್ಪರಿಣಾಮಗಳನ್ನು ನಾವು ತಡೆಗಟ್ಟಬೇಕು ಅಂತಂದ್ರೆ ಈ ಒಂದು ಸಾವಯವ ಕೃಷಿಯ ಅನಿವಾರ್ಯತೆ ಈ ಒಂದು ನಿಟ್ಟಿನಲ್ಲಿ ಬಹಳ ಅನಿವಾರ್ಯತೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅಂದ್ರೆ ಸಾವಯವ ಕೃಷಿ ನಮ್ಮ ದೇಶದಲ್ಲಿ ಇದೇನು ಹೊಸದೇನಲ್ಲ, ಯಾಕೆಂತಂದ್ರೆ 1000 ವರ್ಷಗಳಿಂದ ಈ ಕೃಷಿಯನ್ನು ನಾವು ಮಾಡಿಕೊಂಡೇ ಬರ್ತಾ ಇದ್ದಾರೆ ನಮ್ಮ ಪೂರ್ವಿಕರು. ಈ ಒಂದು ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ, ಈಗಲೂ ಸಹ ಸುಮಾರು 65% ಏನು ನಮ್ಮ ಜನತೆ ಇದೆ ಆ ಒಂದು ಕಸುಬನ್ನೇ ನಾವು ಅವಲಂಬಿಸಿದಂತಹ ಜನಗಳೇ ಆಗಿದ್ದೇವೆ. ಅಂದ್ರೆ ನಾವು ಸುಮಾರು 65% ಏನು ನಮ್ಮ ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ, ಅಂದ್ರೆ ಈಗ 138 ಕೋಟಿ ಜನಸಂಖ್ಯೆ ಇದೆ. ಸೊ ಅದರಲ್ಲಿ ಸುಮಾರು 65% ಜನ ಈಗಲೂ ಸಹ ನಾವು ಕೃಷಿಯನ್ನೇ ಅವಲಂಬಿತವಾಗಿದ್ದೇವೆ. ಮತ್ತೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಕೋವಿಡ್ ಮಹಾಮಾರಿ ಏನು 2 ವರ್ಷದಿಂದ ನಾವು ಕಾಣ್ತಾ ಇದ್ದೇವೆ. ಸೊ ಆದರೂ ಸಹ ನಮ್ಮ ಕೃಷಿಕರು ಈ ಹಿಂದೆ ಮಾಡಿದಂತಹ ಸಾಧನೆಯನ್ನ ನಮ್ಮ ಕೃಷಿಕರು ಮಾಡಿದ್ದಾರೆ. ಅಂದ್ರೆ 308 ಮಿಲಿಯನ್ ಟನ್ನಷ್ಟು ನಾವು ಆಹಾರ ಉತ್ಪಾದನೆಯನ್ನ ಕಳೆದ ವರ್ಷ ನಾವು ಮಾಡಿದ್ದೇವೆ. ಅಂದ್ರೆ ಈ ಹಿಂದೆ ಮಾಡಿದಂತಹ ಎಲ್ಲಾ ಒಂದು ಸಾಧನೆಯನ್ನ ಮೀರಿ ಕಳೆದ ವರ್ಷ ಈ ಒಂದು ಸಾಧನೆಯನ್ನು ಸಹ ನಮ್ಮ ಕೃಷಿಕರು ಮಾಡಿದ್ದಾರೆ. ಅಂದ್ರೆ ಮುಂದೆ ಏನಾಗ್ತದೆ ಅಂತಂದ್ರೆ, ಈ ಒಂದು ನಮ್ಮ ಕ್ಷೇತ್ರ ಏನಿದೆ ಅಂದ್ರೆ ನಮ್ಮ ಒಂದು ಸಾಗುವಳಿ ಕ್ಷೇತ್ರ ಪ್ರತಿದಿನ ಅದು ಕ್ಷೀಣಿಸ್ತಾನೆ ಬರ್ತಾ ಇದೆ. ಮತ್ತೆ ಇರುವ ಒಂದು ಸಾಗುವಳಿ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಒಂದು ಆಹಾರ ಉತ್ಪಾದನೆಯನ್ನು ಸಹ ನಾವು ಮಾಡಬೇಕಾಗಿದೆ. ನಮ್ಮ ದೇಶದಲ್ಲಿ ಈಗಾಗಲೇ ಜನಸಂಖ್ಯೆ ಬಹಳಷ್ಟು ಮಿತಿ ಮೀರಿ ಹೋಗ್ತಾ ಇದೆ. ಮತ್ತೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ನಾವು ಚೈನಾ ಒಂದು ದೇಶದ ಒಂದು ಜನಸಂಖ್ಯೆಯನ್ನು ಸಹ ಮೀರಿ ಅಂದ್ರೆ 145 ಅಥವಾ 150 ಕೋಟಿ ಜನಸಂಖ್ಯೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ನಾವು ಅದು ಮೀರಿ ಹೋಗ್ತಾ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಹೆಚ್ಚುತ್ತಿರುವ ಒಂದು ಜನಸಂಖ್ಯೆಯ ಅನುಗುಣವಾಗಿ ನಾವು ಆಹಾರ ಉತ್ಪಾದನೆಯನ್ನು ಸಹ ನಾವು ಮಾಡಬೇಕಾಗಿದೆ. ಸೊ ಅಂತಹ ನಿಟ್ಟಿನಲ್ಲಿ ನಾವು ಇರುವ ಒಂದು ಸಾಗುಳಿ ಕ್ಷೇತ್ರವನ್ನು ಕಾಪಾಡಿಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಯಾವ ರೀತಿಯಾಗಿ ನಾವು ಒಂದು ಕೃಷಿಯನ್ನು ಮಾಡಬೇಕಾಗಿದೆ, ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಕೃಷಿಯ ಒಂದು ಪದ್ಧತಿಗಳನ್ನು ಅನುಸರಿಸಬೇಕಾಗಿದೆ ನಮ್ಮ ರೈತ ಬಾಂಧವರು, ಅದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ನಮ್ಮ ರೈತ ಬಾಂಧವರು ಮತ್ತು ಅದರಲ್ಲೂ ಸರ್ಕಾರಗಳು ಸಹ ಈ ನಿಟ್ಟಿನಲ್ಲಿ ಒಂದು ಗಮನವನ್ನು ಹರಿಸಬೇಕಾಗುತ್ತೆ. ಸೊ ಅಂದ್ರೆ ನಾನು ಹೇಳಿದಾಗೆ 145 ಕೋಟಿ ಜನಸಂಖ್ಯೆಗೆ ನಮಗೆ ಸುಮಾರು 400-450 ಮಿಲಿಯನ್ ಟನ್ನಷ್ಟು ಆಹಾರ ಉತ್ಪಾದನೆ ಮಾಡಬೇಕಾಗುತ್ತೆ. ಈಗ ನಮ್ಮ ದೇಶದಲ್ಲಿ 140 ಮಿಲಿಯನ್ ಹೆಕ್ಟೇರ್ ಪ್ರದೇಶ ಇದೆ. ಸೊ ಅದರಲ್ಲಿ ಕೇವಲ 24 ಲಕ್ಷ ಹೆಕ್ಟೇರ್ ಮಾತ್ರ ಈ ಒಂದು ಸಾವಯವ ಕೃಷಿಯಲ್ಲಿ ಏನು ಕ್ಷೇತ್ರ ಮಾತ್ರ ಸೀಮಿತವಾಗಿದೆ. ಮತ್ತೆ ಅದರಲ್ಲೂ ನಮ್ಮ ಏನು ರೈತ ಬಾಂಧವರಿದ್ದಾರೆ ಅಂದ್ರೆ ಇದರಲ್ಲಿ 70% ಜನಸಂಖ್ಯೆ ರೈತ ಬಾಂಧವರು ಇದ್ರೂ ಸಹ ನಾನು ಆಗ್ಲೇ ಹೇಳಿದಾಗ 24 ಲಕ್ಷ ಹೆಕ್ಟೇರ್ ಮಾತ್ರ ಈ ಸಾವಯವ ಕೃಷಿ ಇದೆ. ಸೊ ಅದರಲ್ಲಿ ಕೇವಲ ಒಂದು 13 ಲಕ್ಷ ರೈತ ಬಾಂಧವರು ಮಾತ್ರ ನಮ್ಮ ದೇಶದಲ್ಲಿ ಈ ಒಂದು ಸಾವಯವ ಕೃಷಿಯನ್ನ ಪದ್ಧತಿಯನ್ನ ಈಗಲೂ ಸಹ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ಈ ಒಂದು ಕೃಷಿ ಏನಿದೆ 10,000-12,000 ವರ್ಷಗಳಿಂದ ಮಾಡ್ಕೊಂಡು ಬಂದಿರೋ ಅಂತ ಒಂದು ಕಸುಬು ಇದು. ಅಂದ್ರೆ ಈ ಒಂದು ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು ನಮ್ಮ ಕೃಷಿನೇ. ಸೊ ರೈತ ನಮ್ಮ ದೇಶದ ಬೆನ್ನೆಲುಬು. ಸೊ ಅವರನ್ನ ನಾವು ಸರಿಯಾಗಿ ಇಟ್ಕೋಬೇಕು ಅಂತಂದ್ರೆ ಈ ಒಂದು ಸಾವಯವ ಕೃಷಿಯ ಬಗ್ಗೆ ಹೆಚ್ಚಿನ ಒಂದು ಅಗತ್ಯತೆ ಬಹಳಷ್ಟು ಇದೆ. ಅಂದ್ರೆ ಸಾವಯವ ಕೃಷಿ ಅಂದ್ರೆ ಏನು? ಸಾವಯವ ಕೃಷಿಯು ಅಂದ್ರೆ ಒಂದು ಸಮಗ್ರ ಬೆಳೆ ಉತ್ಪಾದನೆ ಅಥವಾ ನಿರ್ವಹಣಾ ಪದ್ಧತಿ ಆಗಿದೆ. ಮತ್ತೆ ಸ್ಥಳೀಯವಾಗಿ ಸಿಗುವಂತಹ ಅಥವಾ ಲಭ್ಯವಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಬಳಸಿಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಂಡು ಮತ್ತೆ ಪರಿಸರ ಸ್ನೇಹಿಯಾಗಿ ನಾವು ಈ ಒಂದು ಕೃಷಿಯನ್ನ ಮಾಡಬೇಕಾಗಿದೆ. ಮತ್ತೆ ಇದರಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಉತ್ಪಾದನೆ ಮಾಡಬೇಕಾಗಿದೆ. ನಾನು ಹಾಗೆ ಹೇಳಿದಾಗ ಕಳೆದ 50 ವರ್ಷಗಳಲ್ಲಿ ನಾವು ಯಥೇಚ್ಛವಾಗಿ ನಾವು ಅವೈಜ್ಞಾನಿಕವಾಗಿ ಮತ್ತೆ ಸಾಕಷ್ಟು ನಾವು ರಸಗೊಬ್ಬರಗಳನ್ನ ಬಳಸಿ ಏನಾಗಿದೆ ನಮ್ಮ ಭೂಮಿ ತಾಯಿಯನ್ನ ನಾವು ಹಾಳು ಮಾಡಿಬಿಟ್ಟಿದ್ದೇವೆ. ಅಂದ್ರೆ ಶೋಷಣೆಗೆ ನಾವು ಒಳಪಡಿಸಿಬಿಟ್ಟಿದ್ದೇವೆ. ಸೊ ಇದರಿಂದ ಏನಾಗ್ತಾ ಇದೆ, ನಮಗೆ ವಿಷ ಇರುವಂತಹ ಒಂದು ಆಹಾರವನ್ನು ನಾವೀಗ ಉತ್ಪಾದನೆ ಮಾಡಬೇಕಂತ ಪರಿಸ್ಥಿತಿ ನಮಗೆ ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗ ಚೆನ್ನಾಗಿರಬೇಕು, ನಮ್ಮ ಯುವಕರು ಯುವತಿಯರು ಚೆನ್ನಾಗಿರಬೇಕು, ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂತಂದ್ರೆ ನಾವು ಸಾವಯವ ಕೃಷಿ ಹತ್ರ ಎಲ್ಲರೂ ಮುಖವನ್ನು ನೋಡಬೇಕಾಗ್ತದೆ. ಮತ್ತೆ ಇದರಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನ ಅಂದ್ರೆ ವಿಷ ಮುಕ್ತ ಆಹಾರವನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಎಲ್ಲರೂ ಸಹ ಗಮನವನ್ನ ಕೊಡಬೇಕಾಗ್ತದೆ. ನಾನು ಆಗ್ಲೇ ಹೇಳಿದಾಗೆ ಈ ಒಂದು ರಾಸಾಯನಿಕ ವಸ್ತುಗಳಿಂದ ಏನು ನಮಗೆ ದುಷ್ಪರಿಣಾಮ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತಂದ್ರೆ ಮಣ್ಣಿನ ಮೇಲಾಗುವ ದುಷ್ಪರಿಣಾಮ ಏನಪ್ಪಾ ಅಂತಂದ್ರೆ ಈಗ ಅದರ ಫಲವತ್ತತೆ ಬಹಳಷ್ಟು ಇಳಿಮುಖವಾಗಿದೆ. ಮತ್ತೆ ಮಣ್ಣಿನ ರಚನೆ ಹಾಳಾಗಿದೆ. ಆಮೇಲೆ ಮಣ್ಣಿನ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ನಮ್ಮ ಮಣ್ಣು ಕಳ್ಕೊಂಡಿದೆ. ಮತ್ತೆ ಮಣ್ಣಿನಲ್ಲಿ ಆಳ ಕಡಿಮೆ ಆಗ್ತಾ ಇದೆ. ಮತ್ತೆ ಮಣ್ಣಿನಲ್ಲಿ ಚೌಳು ಮತ್ತೆ ಕ್ಷಾರ ತುಂಬಾ ಜಾಸ್ತಿ ಆಗ್ತಾ ಇದೆ. ಮತ್ತೆ ಬಸಿಯುವಿಕೆಯು ಸಹ ಕಡಿಮೆ ಆಗ್ತಾ ಇದೆ. ಸೊ ಇಂತಹ ನಿಟ್ಟಿನಲ್ಲಿ ಏನಾಗ್ತಾ ಇದೆ, ನಾವು ಈಗಲೇ ನೋಡ್ತಾ ಇದ್ದೇವೆ ಎಷ್ಟು ಹವಾಮಾನ ವೈಪರೀತ್ಯ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಾವು ಅವೈಜ್ಞಾನಿಕವಾಗಿ ಕೃಷಿಯನ್ನ ಮಾಡ್ಕೊಂಡು ಬಂದಿರೋದ್ರಿಂದನೇ ಈ ಒಂದು ಹವಾಮಾನ ಪರಿಸ್ಥಿತಿ ಬಹಳಷ್ಟು ಕೆಟ್ಟೋಗ್ತಾ ಇದೆ. ಅಂದ್ರೆ ನಮಗೆ ಕಳೆದ ಒಂದು ಈ ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ನೋಡಿದೆ ನಮ್ಮ ಹಾಸನ ಜಿಲ್ಲೆಯಲ್ಲೇ ಬಹಳಷ್ಟು ಮಳೆ ಬಂತು. ಇದರಿಂದ ಏನಾಯ್ತು, ರಾಗಿ ಬೆಳೆ ಬಹಳಷ್ಟು ಹಾನಿ ಉಂಟಾಯಿತು. ಮತ್ತೆ ಮೆಕ್ಕೆಜೋಳದ ಬೆಳೆಯೂ ಸಹ ಹಾಳಾಯಿತು, ಆಲೂಗಡ್ಡೆ ಬೆಳೆಯೂ ಸಹ ಹಾಳಾಯಿತು. ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಾವು ಸಾವಯವ ಕೃಷಿಯ ಪದ್ಧತಿಯನ್ನ ಅಳವಡಿಸಿಕೊಂಡು ಮಾಡಿದ್ದೇ ಆದ್ರೆ ಇಂತಹ ಒಂದು ಅವಘಡಗಳನ್ನು ನಾವು ತಡೆಗಟ್ಟಲಿಕ್ಕೆ ಬಹಳಷ್ಟು ಪೂರಕ ಆಗುತ್ತೆ. ಮತ್ತೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಒಂದು ಏನು ನಮ್ಮ ಮಣ್ಣಿನ ಫಲವತ್ತತೆ ಇದೆ ಅದನ್ನ ನಾವು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಇನ್ನೂ ಕೃಷಿಯನ್ನ ಹೆಚ್ಚಾಗಿ ಸರಿಯಾಗಿ ಮಾಡಿ ಒಳ್ಳೆಯ ಗುಣಮಟ್ಟ ಇರುವಂತಹ ಆಹಾರ ಉತ್ಪಾದನೆ ಮಾಡಲಿಕ್ಕೆ ನಾವೆಲ್ಲ ಪೂರಕವಾಗಿ ಇವತ್ತಿನಿಂದನೇ ಒಂದು ನಿರ್ಧಾರವನ್ನು ನಾವು ಕೈಗೊಳ್ಳಬೇಕಾಗ್ತದೆ. ಮತ್ತೆ ಇದಲ್ಲದೆ ನಮಗೆ ಈ ಒಂದು ಬೆಳೆಗಳಲ್ಲಾಗುವ ದುಷ್ಪರಿಣಾಮ ಅಂತ ಹೇಳಬೇಕು ಅಂತಂದ್ರೆ ಬೆಳೆಗಳಲ್ಲಿನ ವೈವಿಧ್ಯವನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ನಾವು ಕಾಶ್ಮೀರದ ಕನ್ಯಾಕುಮಾರಿವರೆಗೆ ನೋಡ್ತಾ ಬಂದ್ರೆ ಸುಮಾರು 250 ಬೆಳೆಗಳನ್ನ ಬೆಳೆಯುವಂತಹ ವಾತಾವರಣ ನಮ್ಮ ದೇಶದಲ್ಲಿ ಇದೆ. ಈಗಾಗಲೇ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಸಿಕ್ಕಿಂ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಮಣಿಪುರ ಇರ್ಬೋದು. ಈಗಾಗಲೇ ಕಳೆದ ಒಂದು 5 ವರ್ಷ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಸಿಕ್ಕಿಂ ಇಡೀ ರಾಜ್ಯವನ್ನ ಇದು ಸಾವಯವ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡಿದೆ. ಅಂದ್ರೆ ಅಲ್ಲಿ ಇರುವಂತಹ ರೈತ ಬಾಂಧವರು ಸಾವಯವ ರೂಪದಲ್ಲೇನೆ ಸಾವಯವ ಪದ್ಧತಿಯಲ್ಲೇನೆ ಅವರು ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇದಾರೆ. ಸೊ ಈಗೇನು ನಮ್ಮ 32 ಜಿಲ್ಲೆಗಳಿದೆ, ನಮ್ಮ ಎಲ್ಲಾ ಜಿಲ್ಲೆಗಳು ಸಹ ಸಿಕ್ಕಿಂ ರಾಜ್ಯದ ತರನೇ ನಾವು ಒಂದು ಈ ಸಾವಯವ ಕೃಷಿಯನ್ನ ನಾವು ಪದ್ಧತಿಯನ್ನ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ದೇಶ ಇನ್ನೂ ಆರ್ಥಿಕ ಸಬಲತೆಯನ್ನ ಕಾಣ್ಕೋಬಹುದು. ಅದರಲ್ಲೂ ನಮ್ಮ ರೈತಾಪಿ ವರ್ಗ ಏನಿದೆ ಬಹಳಷ್ಟು ಖರ್ಚನ್ನ ಮಾಡ್ತಾ ಇದಾರೆ. ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ಅಥವಾ ಕ್ರಿಮಿನಾಶಕಗಳನ್ನ ಉಪಯೋಗ ಮಾಡುತ್ತಿದ್ದರಿಂದ ಭೂಮಿಯ ಫಲವತ್ತತೆ ಹಾಳು ಮಾಡದಲ್ಲದೆ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ, ಪರಿಸರವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ತೊಂದರೆ ಯಾವ ರೀತಿಯಲ್ಲಿ ಆಗ್ತಾ ಇದ್ದಾರೆ, ಹೆಚ್ಚಿನ ಒಂದು ಖರ್ಚನ್ನ ಮಾಡ್ತಾ ಇದ್ದಾರೆ, ಆ ಖರ್ಚು ಮಾಡಿದ್ದು ವಾಪಸ್ ಅವರಿಗೆ ಬರ್ತಾ ಇಲ್ಲ. ಯಾಕೆಂದ್ರೆ ಬೆಲೆಗಳು ಸಹ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ರೈತ ಬಾಂಧವರಿಗೆ ಬಹಳಷ್ಟು ನೋವುಂಟಾಗ್ತಾ ಇದೆ, ಮತ್ತೆ ಆರ್ಥಿಕ ಸಬಲತೆಯನ್ನು ಕಂಡುಕೊಳ್ಳಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಸಾವಯವ ಕೃಷಿಯ ಒಂದು ಅನಿವಾರ್ಯತೆ ಬಹಳ ಇದೆ. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಈ ಒಂದು ಬೆಳೆಗಳಲ್ಲಿ ನಿರೋಧಕ ಶಕ್ತಿ ಬಹಳಷ್ಟು ಇತ್ತು. ಈಗ ದೇಸಿ ತಳಿಗಳನ್ನ ನಾವು ಮರ್ತೇ ಬಿಟ್ಟಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಈ ದೇಸಿ ತಳಿಗಳ ಒಂದು ಸಂರಕ್ಷಣೆಯನ್ನ ನಮ್ಮ ರೈತ ಬಾಂಧವರು ಕಂಡುಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಈಗಾಗಲೇ ಒಂದು ಪ್ರಯೋಜನೆಯನ್ನು ಸಹ ತೆಗೆದುಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಹಾಸನ ದಲ್ಲಿರುವಂತಹ ಅವನಿ ಆರ್ಗ್ಯಾನಿಕ್ಸ್ ಅಂತೇನಿದೆ ಭೂಮಿಕಾ ಫೌಂಡೇಶನ್ ಅವರಿಗೆ ಈ ಒಂದು ಕಳೆದ ವರ್ಷ ಅವರಿಗೆ 10 ಲಕ್ಷ ರೂಪಾಯಿಯನ್ನು ಸಹ ಕೇಂದ್ರ ಸರ್ಕಾರ ಒಂದು ಅವಾರ್ಡ್ ಅನ್ನು ಕೊಟ್ಟಿದೆ. ಸೊ ಇದರಿಂದ ಅವರು ನಮ್ಮ ಹಾಸನದಲ್ಲಿ ಹೇಳಬೇಕು ಅಂತಂದ್ರೆ ಈಗ ಭತ್ತದಲ್ಲಿ ಒಳ್ಳೆಯ ಒಂದು ತಳಿ ಇದೆ. ಸೊ ಆ ರಾಜಮುಡಿ ತಳಿ ಇದೆ. ಆ ರಾಜಮುಡಿ ತಳಿಯನ್ನು ನಾವು ಈಗ ಮರೆತು ಬಿಟ್ಟಿದ್ದೇವೆ. ಸೊ ಆ ಒಂದು ಭೂಮಿಕಾ ಫೌಂಡೇಶನ್ ಏನ್ ಮಾಡ್ತಾ ಇದೆ, ಆ ರಾಜಮುಡಿ ತಳಿಯನ್ನ ನಮ್ಮ ಸಕಲೇಶ್ವರ ಹಾಸನ ಈ 8 ತಾಲೂಕುಗಳೇನಿದೆ ಹಾಸನ ಜಿಲ್ಲೆಯಲ್ಲಿ ಸುಮಾರು 4-5 ತಾಲೂಕುಗಳಲ್ಲಿ ಅವರು ರೈತ ಬಾಂಧವರನ್ನ ಒಗ್ಗೂಡಿಸಿ ಅಂದ್ರೆ ರೈತ ಉತ್ಪಾದಕರ ಸಂಸ್ಥೆಗಳನ್ನಾಗಿ ಮಾಡಿಕೊಂಡು ಅದರಲ್ಲಿ ಅವರು ಈ ರಾಜಮುಡಿ ಭತ್ತವನ್ನ ಸರಿಯಾದ ರೀತಿಯಲ್ಲಿ ಬೀಜೋತ್ಪಾದನೆ ಮಾಡಿ ರೈತರಿಗೆ ಒಳ್ಳೆಯ ಒಂದು ಬೆಲೆಯಲ್ಲಿ ಆ ಬೀಜವನ್ನ ಕೊಟ್ಟು ಮತ್ತೆ ಅದನ್ನ ಅವರಿಂದಲೇ ಒಳ್ಳೆಯ ಬೆಲೆಯಿಂದ ಖರೀದಿಸಿ ಮತ್ತೆ ಗ್ರಾಹಕರಿಗೆ ಒಳ್ಳೆಯ ಒಂದು ವಿಷ ಮುಕ್ತವಾಗಿರುವಂತಹ ಒಂದು ಅಕ್ಕಿಯನ್ನ ಅವರು ರಾಜಮುಡಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಇದಲ್ಲದೆ ಮತ್ತೆ ಅವರು ರಾಗಿಯಲ್ಲೂ ಸಹ ಒಂದು ಕುಳ್ಳನ ರಾಗಿ ಅಂತ ಇದೆ. ಸೊ ಇದನ್ನ ನಾವು ಬಹಳಷ್ಟು ರೈತ ಬಾಂಧವರು ಮರೆತು ಬಿಟ್ಟಿದ್ದೇವೆ. ಈ ಒಂದು ಕುಳ್ಳನ ರಾಗಿ ಬಹಳಷ್ಟು ಉಪಯುಕ್ತವಾಗಿರುವಂತಹ ರಾಗಿ, ಯಾಕೆಂದ್ರೆ ಇದರಲ್ಲಿ ಒಳ್ಳೆಯ ಪೌಷ್ಟಿಕವಾಗಿರುವಂತಹ ಒಂದು ಗುಣಲಕ್ಷಣಗಳಿದೆ. ಅಂದ್ರೆ ಕ್ಯಾಲ್ಸಿಯಂ ಇರಬಹುದು, ಐರನ್ ಇರಬಹುದು, ಇದರಲ್ಲಿ ಬಹಳಷ್ಟು ಚೆನ್ನಾಗಿದೆ. ಸೊ ಇದನ್ನ ನಾವು ಮರೆತು ಬಿಟ್ಟಿದ್ದೇವೆ. ಅಂತ ಒಂದು ಒಳ್ಳೆಯ ಕೆಲಸವನ್ನು ಸಹ ಈ ಒಂದು ಭೂಮಿಕಾ ಫೌಂಡೇಶನ್ ಅವರು ಮಾಡ್ತಾ ಇದ್ರೆ ಹಾಸನ ಜಿಲ್ಲೆಯಲ್ಲಿ, ಅದು ನಿಜವಾಗ್ಲೂ ಒಳ್ಳೆಯ ಒಂದು ಬೆಳವಣಿಗೆ. ಇಂತಹ ಒಂದು ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡುವಂತಹ ಕೆಲಸವನ್ನ ನಮ್ಮ ರೈತ ಬಾಂಧವರು ಎಲ್ಲಾ ಜಿಲ್ಲೆಯಲ್ಲೂ ಸಹ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇದನ್ನ ಏನಾಗ್ತಾ ಇದೆ ತಮಗೆ ಗೊತ್ತಿದೆ. ಈಗ ನಮ್ಮ ನಾಟಿ ಹಸುಗಳು, ಈಗ ಅಮೃತ ಮಾಲ್ ಇರಬಹುದು, ಮಲ್ನಾಡ್ ಗಿಡ್ಡ ಇರಬಹುದು, ಅಥವಾ ನಮ್ಮ ಗಿರ್ ತಳಿ ಇರಬಹುದು, ಸೊ ಇವನ್ನ ನಾವು ಸಂರಕ್ಷಣೆ ಮಾಡಿದ್ರೆ ಇದರಿಂದ ನಮಗೆ ಒಳ್ಳೆಯ ಒಂದು ಸಾವಯವ ತ್ಯಾಜ್ಯಗಳನ್ನ ತಯಾರು ಮಾಡಲಿಕ್ಕೆ, ಸಾವಯವ ವಸ್ತುಗಳನ್ನ ನಾವು ತಯಾರು ಮಾಡಿ ಅದನ್ನೇ ನಮ್ಮ ಹೊಲಗದ್ದೆಗಳಲ್ಲಿ ಉಪಯೋಗ ಮಾಡಿಕೊಂಡಿದ್ದೆ ಆದ್ರೆ ಸಾಕಷ್ಟು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆದಾಯ ಬರಲಿಕ್ಕೆ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಇದರ ಗಂಜಲ ಏನಿದೆ, ನಮ್ಮ ನಾಟಿ ಹಸುಗಳ ಗಂಜಲ ಆಯ್ತು, ತೊಪ್ಪೆ ಆಯ್ತು, ಸಗಣಿ ಆಯ್ತು, ಇದರಿಂದ ನಾವು ಒಳ್ಳೆಯ ಒಂದು ಗೊಬ್ಬರಗಳನ್ನ ಅಂದ್ರೆ ಕೊಟ್ಟಿಗೆ ಗೊಬ್ಬರಗಳನ್ನ ಮಾಡಬಹುದು. ಇದರಿಂದ ಏನಾಗುತ್ತೆ ನಮಗೆ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ನಮ್ಮ ಹೊಲಗದ್ದೆಗಳಲ್ಲೇ ಸಿಗುವಂತಹ ತ್ಯಾಜ್ಯಗಳಿದಾವೆ, ಸೊ ಅದನ್ನ ನಾವು ಉಪಯೋಗ ಮಾಡ್ಕೋಬಹುದಾಗಿದೆ. ಸೊ ಇದರಿಂದ ದುಷ್ಪರಿಣಾಮ ಆಗುವುದನ್ನ ತಡೆಗಟ್ಟಬಹುದಾಗಿದೆ ಮತ್ತು ನೀರಿನ ಒಂದು ಮಾಲಿನ್ಯವನ್ನು ಸಹ ತಡೆಗಟ್ಟಬಹುದಾಗಿದೆ, ನಮ್ಮ ಆರೋಗ್ಯವನ್ನ ಹೆಚ್ಚಾಗಿ ಮಾಡ್ಕೋಬಹುದಾಗಿದೆ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮಲ್ಲೇ ಸಿಗುವಂತಹ ಖರ್ಚಿಲ್ಲದಂತಹ ಒಂದು ಈ ಸಾವಯವ ಪದ್ಧತಿ ಏನಿದೆ ಇದನ್ನ ನಮ್ಮ ರೈತ ಬಾಂಧವರು ಅಳವಡಿಸಿಕೊಬೇಕಾಗಿದೆ. ಈಗ ನಮ್ಮ ಕೃಷಿ ಮಹಾವಿದ್ಯಾಲಯವೂ ಸಹ ನಾವೀಗ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಾವಯವ ರೂಪದಲ್ಲೇ ನಾವು ಪದ್ಧತಿಯನ್ನ ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ನಮ್ಮ ರೈತ ಬಾಂಧವರು ನಮ್ಮ ಮಹಾವಿದ್ಯಾಲಯಕ್ಕೆ ಭೇಟಿ ಕೊಟ್ಟಾಗ ತಮಗೆಲ್ಲ ಗೊತ್ತಾಗುತ್ತೆ 2.5 ಎಕರೆಯಲ್ಲಿ ನಾವು ಏನೋ ಆದಾಯವನ್ನು ಗಳಿಸಬಹುದು ಅಥವಾ 1 ಎಕರೆ ಇರಬಹುದು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಈಗ ಅತಿ ಸಣ್ಣ ಮತ್ತು ಸಣ್ಣ ರೈತರ ಹಿಡುವಳಿದಾರರೇ ಜಾಸ್ತಿ ಇದ್ದಾರೆ. ಸೊ ಅಂತಹ ರೈತ ಬಾಂಧವರಿಗೆ ಯಾವ ರೀತಿಯಲ್ಲಿ ಆರ್ಥಿಕ ಸಬಲತೆಯನ್ನ ಕೈಗೊಳ್ಳಬಹುದು ಅಂತ ನಿಟ್ಟಿನಲ್ಲಿ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಯಾವ ಒಂದು ಪದ್ಧತಿಗಳನ್ನ ಅಥವಾ ತಾಂತ್ರಿಕತೆಗಳನ್ನ ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ಬಿಡುಗಡೆ ಮಾಡಿದೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ಬರುವಂತಹ ನಮ್ಮ ಕೃಷಿ ಮಹಾವಿದ್ಯಾಲಯ ಕಾರ್ಯಕರೆಯಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ 2.5 ಎಕರೆಯಲ್ಲಿ ನಾವು ಈಗಾಗಲೇ ಪ್ರಾತ್ಯಕ್ಷಿತೆಯನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೇವೆ. ಅಂದ್ರೆ ಸಮಗ್ರ ಕೃಷಿ ಪದ್ಧತಿನ ನಮ್ಮ ಹಿಂದೆ ಪೂರ್ವಿಕರು ಏನು ಮಾಡ್ತಾ ಇದ್ರು ಅದನ್ನ ನಾವು ಮರೆತು ಬಿಟ್ಟಿದ್ದೇವೆ. ಬರೀ ಒಂದು ಏಕ ಬೆಳೆಯನ್ನ ಬೆಳೀತಾ ಇದ್ದೇವೆ, ಬರೀ ಭತ್ತ ಬೆಳೆಯೋದು ಅಥವಾ ಕಬ್ಬು ಬೆಳೆಯೋದು ರಾಗಿ ಬೆಳೆಯೋದು, ಈ ರೀತಿಯಾಗಿ ಏನಾಗ್ತಾ ಇದೆ ನಮ್ಮ ಪರಿಸರ ಹಾಳಾಗ್ತಾ ಇದೆ ಮತ್ತೆ ನಮಗೆ ಆದಾಯನೂ ಸರಿ ಸಿಗ್ತಾ ಇಲ್ಲ, ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ಶಿಫಾರಸನ್ನು ಮಾಡಿದೆ 1 ಬೆಳೆಗೆ ಎಷ್ಟು ಸಾರಜನಕ ರಂಜಕ ಪೊಟ್ಯಾಷ್ ಕೊಡಬೇಕು ಅಂತ ಹೇಳಿ. ಆದ್ರೆ ರೈತ ಬಾಂಧವರು ಏನ್ ಮಾಡ್ತಾ ಇದ್ರೆ ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೊಳ್ಬೇಕು, ಉತ್ಪಾದಕತೆಯನ್ನು ಜಾಸ್ತಿ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ತುಂಬಾ ಅದನ್ನ ದ್ವಿಗುಣವಾಗಿ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಅವರಿಗೆ ಖರ್ಚು ಜಾಸ್ತಿ ಆಗ್ತಾ ಇದೆ ಮತ್ತೆ ಆದಾಯ ಕಡಿಮೆ ಆಗ್ತಾ ಇದೆ ಮತ್ತೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಸಾವಯವ ಕೃಷಿಯ ಅನಿವಾರ್ಯತೆ ಬಹಳ ಇದೆ ಈ ಒಂದು ನಿಟ್ಟಿನಲ್ಲಿ. ಮತ್ತೆ ನಮ್ಮ ವಿಶ್ವವಿದ್ಯಾಲಯಗಳು ಮತ್ತು ನಮ್ಮ ಮಹಾವಿದ್ಯಾಲಯಗಳು ಏನು ಶಿಫಾರಸನ್ನು ಮಾಡ್ತಾ ಇದೆ, ಸಾವಯವ ಪದ್ಧತಿಯಲ್ಲಿ ಯಾವ್ಯಾವ ಯೂನಿಟ್ಗಳನ್ನ ಅಂದ್ರೆ ನಾವು ಬೆಳೆಗಳನ್ನ ಬೆಳಿಬಹುದು, ಅಂದ್ರೆ ಪರ್ಯಾಯ ಬೆಳೆಗಳು ಯಾವ್ದಿದೆ ಅಂದ್ರೆ ಈಗ ಮುಂಗಾರಿಗಿರ್ಬೋದು, ಹಿಂಗಾರಿಗಿರ್ಬೋದು, ಮತ್ತೆ ಬೇಸಿಗೆಗಿರ್ಬೋದು. ಸೊ ಎಲ್ಲಾ ಒಂದು ಹಂಗಾಮುಗಳಿಗೆ ಹೊಂದಿಕೊಳ್ಳುವಂತಹ ಮತ್ತೆ ವಾತಾವರಣ ವೈಪರೀತ್ಯ ಆದರೂ ಸಹ ಹಲವಾರು ತಳಿಗಳನ್ನ ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. ಸೊ ಅಂತಹ ತಳಿಗಳನ್ನ, ಸುಧಾರಿತ ತಳಿಗಳನ್ನ ಮತ್ತೆ ಸುಧಾರಿತ ಹೈಬ್ರಿಡ್ ತಳಿಗಳಿರ್ಬೋದು, ಸಂಕ್ರಾಂತ ತಳಿಗಳಿರ್ಬೋದು ಅಥವಾ ನೇರ ತಳಿಗಳಿರ್ಬೋದು, ಸೊ ಇಂತಹ ತಳಿಗಳನ್ನ ನಮ್ಮ ರೈತ ಬಾಂಧವರು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ಇದು ಬಹಳ ಮುಖ್ಯ. ಸೊ ಯಾರೋ ಒಬ್ಬ ರೈತ ಎಲ್ಲೋ ಒಂದು ಬೀಜವನ್ನ ತಂದು ಅವರು ಬಿತ್ತಿದ್ದೆ ಆದ್ದರಿಂದ ಬಹಳಷ್ಟು ಸಾಕಷ್ಟು ಅವರಿಗೆ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈಗ ನಾನಷ್ಟು ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಇದ್ದಾರೆ ಇಲ್ಲಿ, ಅವರು ಬಹಳಷ್ಟು ನಮಗೆ ಪತ್ರಗಳನ್ನು ಬೆಳೀತಾ ಇರ್ತಾರೆ. ಒಂದು ರೈತ ಬಾಂಧವರು ಯಾವ್ದೋ ಒಂದು ಬೀಜಗಳನ್ನ ತಂದು ಯಾವ್ದೋ ಒಂದು ಗೊಬ್ಬರಗಳನ್ನ ಅಥವಾ ಕ್ರಿಮಿನಾಶಕಗಳನ್ನ ತಂದು ಹಾನಿ ಆಗ್ತಾ ಇದೆ, ಅವ್ರಿಗೆ ಬಂದು ನೋಡಿ ಅಂತ ಹೇಳಿ. ಸೊ ಇದು ಕಡಿಮೆ ಮಾಡಬೇಕಾಗಿದೆ. ಅಂದ್ರೆ ನಾವು ಯಾವ ಒಂದು ಅಂಗಡಿಗಳಲ್ಲಿ ನಾವು ಖರೀದಿಯನ್ನು ಮಾಡುವಾಗ ಅದು ಸರಿಯಾಗಿ ಅವ ಬೀಜ ಸರಿ ಇದೆಯಾ ಅಥವಾ ನಮ್ಮ ಒಂದು ವಾತಾವರಣಕ್ಕೆ ಅಥವಾ ನಮ್ಮ ಒಂದು ಪ್ರದೇಶಕ್ಕೆ ಆ ಒಂದು ತಳಿ ಸೂಕ್ತವಾಗಿದೆಯಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿ ಅವರು ಹೆಚ್ಚಿನ ಗುಣಮಟ್ಟ ಇರುವಂತಹ ದೇಸಿ ತಳಿ ಇರಬಹುದು ಅಥವಾ ಸುಧಾರಿತ ತಳಿಗಳಿರಬಹುದು ಅಥವಾ ಸಂಕರಣ ತಳಿಗಳಿರ್ಬೋದು, ಈ ತಳಿಗಳನ್ನ ಅವರು ಉಪಯೋಗ ಮಾಡಿದ್ದೇ ಆದ್ರೆ ನಿಜವಾಗ್ಲೂ ಒಂದು 50% ಅವರಿಗೆ ತೊಂದರೆ ನಿವಾರಣೆ ಆಗ್ಬಿಡುತ್ತೆ. ಅಂದ್ರೆ ಉತ್ತಮ ಗುಣಮಟ್ಟದ ಬೀಜವನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಬಹಳ ಮುಖ್ಯ ಆಸಕ್ತಿಯನ್ನು ನಮ್ಮ ರೈತ ಬಾಂಧವರು ಕಾಪಾಡ್ಕೋಬೇಕಾಗ್ತದೆ. ಏನು ನಾವು ಕೊಟ್ಟಿಗೆಗಳನ್ನ ಮಾಡ್ಕೋಬಹುದು. ಯಾಕಂದ್ರೆ ಹಿಂದೆ ಮುಂಚೆ ಏನಾಗ್ತಾ ಇತ್ತು, ಯಾವ್ದೋ ಒಂದು ಹೆಣ್ಣು ಕೊಡಬೇಕು ಅಂತಂದ್ರೆ ಅಲ್ಲಿ ಎಷ್ಟು ಕೊಟ್ಟಿಗೆ ಗೊಬ್ಬರ ತಯಾರು ಮಾಡ್ತಾ ಇದ್ರು, ಎಷ್ಟು ಕೊಟ್ಟಿಗೆ ಜಾಸ್ತಿ ಇದೆ, ಏರಿಯಾ ಇದೆ ಅಂತ ನೋಡ್ಕೊಂಡು ಹೆಣ್ಣನ್ನ ಕೊಡ್ತಾ ಇದ್ರಂತೆ. ಆದ್ರೆ ಈಗ ಮನೆಗಳಲ್ಲಿ ನಾವು ಹಸುಗಳನ್ನ ಸಾಕ್ತಾ ಇಲ್ಲ, ದನಕರುಗಳನ್ನ ಸಾಕ್ತಾ ಇಲ್ಲ, ಕೋಳಿಗಳನ್ನ ಸಾಕ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ, ಇದು ನಮ್ಗೆ ಕೊಟ್ಟಿಗೆ ಗೊಬ್ಬರಗಳೇ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತ ಬಾಂಧವರು ನಮ್ಮ ಹಿಂದೆ ನಮ್ಮ ಪೂರ್ವಿಕರು ಏನು ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅದನ್ನ ಮತ್ತೆ ನಾವು ಮರುಕಳಿಸಬೇಕಾಗಿದೆ. ಅಂದ್ರೆ ಹಿಸ್ಟರಿ ರಿಪೀಟ್ಸ್ ಅಂತ ನಾವು ಹೇಳ್ತಾ ಇದ್ದೇವೆ. ಅದು ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾಗಿರುವಂತಹ ದೇಶದಲ್ಲಿ ನಾವು ಕೃಷಿಯನ್ನ ನಂಬಿಕೊಂಡೇ ಬದುಕ್ತಾ ಇರುವಂತಹ ಈ ಒಂದು ದೇಶದಲ್ಲಿ ನಾವು ಕೃಷಿಯನ್ನ ಬಿಡಕ್ ಆಗೋದೇ ಇಲ್ಲ. ನಿರಂತರವಾಗಿ ಮನುಜ ಕುಲ ಅಥವಾ ಈ ಒಂದು ಪ್ರಾಣಿ ಸಂಕುಲ ಏನು ಇರುತ್ತೆ ನಮ್ಮ ಭೂಮಿ ಮೇಲೆ, ಅದು ಇರುವವರೆಗೂ ಸಹ ನಾವು ಕೃಷಿಯನ್ನ ಮಾಡಲೇಬೇಕಾಗ್ತದೆ. ಸೊ ಅಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಸರಿಯಾದ ಒಂದು ಮಾರ್ಗದರ್ಶನ ಕೊಡಬೇಕಾಗ್ತದೆ. ನಮ್ಮ ಹೊಲಗದ್ದೆಗಳನ್ನ ಸರಿಯಾಗಿ ಕಾಪಾಡ್ಕೋಬೇಕಾಗ್ತದೆ, ನಮ್ಮ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೋಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಸಾವಯವ ಕೃಷಿಯ ಅನಿವಾರ್ಯತೆ ಬಹಳ ಇದೆ ಅಂತ ನಾನು ಪದೇ ಪದೇ ಒತ್ತಿ ಒತ್ತಿ ಹೇಳಬೇಕಂತ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಏನು ಸಾವಯವ ಕೃಷಿ ಪದ್ಧತಿಯಲ್ಲಿ, ಅದರಲ್ಲೂ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹಲವಾರು ಬೆಳೆಗಳನ್ನ ನಾವು ಹಾಕೊಂಡು, ಅದು ತೋಟಗಾರಿಕೆ ಬೆಳೆ ಇರಬಹುದು ಅಥವಾ ನಮ್ಮ ಕೃಷಿ ಬೆಳೆ ಇರಬಹುದು, ಸೊ ಇದನ್ನ ನಾವು ಹಾಕೊಂಡು ನಿರಂತರವಾಗಿ ನಮಗೆ ಆದಾಯ ಬರಬೇಕು, ಆ ಒಂದು ಪದ್ಧತಿಯನ್ನು ನಾವು ಅನುಸರಿಸಿಕೊಳ್ಬೇಕಾಗ್ತದೆ. ಮತ್ತೆ ಇದರ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ನಾಟಿ ಹಸುಗಳ ಏನಿದಾವೆ ನಮ್ಮಲ್ಲಿ, ಅದನ್ನ ನಾವು ಸಹ ಸಾಕ್ಬೇಕಾಗ್ತದೆ. ಇದರಿಂದ ನಮಗೆ ಏನಾದ್ರಿಂದ ಗಂಜಲ ಸಗಣಿ ಬರುತ್ತೆ, ಇದರಿಂದ ನಮಗೆ ಹಲವಾರು ರೋಗಗಳನ್ನ, ನಮ್ಮ ಗಿಡಗಳಿಗೆ ಹಲವಾರು ರೋಗ ಬರುತ್ತೆ, ಕ್ರಿಮಿಕೀಟಗಳ ಬಾಧೆ ಇರುತ್ತೆ. ಅದನ್ನ ನಿವಾರಣೆ ಮಾಡಬೇಕು, ಸಮಗ್ರವಾಗಿ ಅದನ್ನ ಹತೋಟಿ ಮಾಡಬೇಕು ಅಂತಂದ್ರೆ ಈ ನಾಟಿ ಹಸುಗಳಲ್ಲಿ ಇರುವಂತಹ ಒಂದು ಗಂಜಲದ ಒಂದು ಔಷಧಿ ಗುಣ ಏನಿದೆ, ಮತ್ತೆ ಸಗಣಿಯಲ್ಲಿ ಔಷಧಿ ಗುಣ ಏನಿದೆ, ಅದನ್ನ ನಾವು ಸರಿಯಾಗಿ ಬಳಕೆ ಮಾಡಬೇಕಾಗ್ತದೆ. ಸೊ ಮತ್ತೆ ಎರೆಹುಳ ಗೊಬ್ಬರ ಇದನ್ನು ಸಹ ಮರ್ತು ಬಿಟ್ಟಿದ್ದಾರೆ ನಮ್ಮ ರೈತ ಬಾಂಧವರು. ಇದನ್ನು ಸಹ ಸುಲಭವಾಗಿ ಖರ್ಚಿಲ್ಲದೆ ನಮ್ಮ ಹೊಲಗಳಲ್ಲಿ ಬರುವಂತಹ ತ್ಯಾಜ್ಯಗಳನ್ನ ಮತ್ತೆ ಎರೆಹುಳಗಳನ್ನ ಸಾಕೊಂಡು ನಾವು ಆ ಎರೆಹುಳ ಗೊಬ್ಬರಗಳನ್ನ ಉಪಯೋಗ ಮಾಡಿದ್ದೇ ಆದ್ರೆ ಅದರಲ್ಲೂ ಸಹ ಸಾರಜನಕ, ರಂಜಕ, ಪೊಟ್ಯಾಶ್ ಏನು ನಾವು ರಾಸಾಯನಿಕ ವಸ್ತುಗಳನ್ನ ಬಳಸ್ತಾ ಇದ್ದೇವೆ, ಆ ಎಲ್ಲಾ ಒಂದು ಗುಣಗಳು ಇರುವಂತಹ ಒಂದು ಸಾವಯವ ವಸ್ತುಗಳನ್ನ ನಾವು ಬಳಸಬಹುದಾಗಿದೆ. ಮತ್ತೆ ವರ್ಮಿ ವಾಶ್ ಅಂತನೂ ಸಹ ನಾವು ಮಾಡ್ತಾ ಇದ್ದೇವೆ. ವರ್ಮಿ ಕಾಂಪೋಸ್ಟ್ ಒಂದೇ ಅಲ್ಲೇ ವರ್ಮಿ ವಾಶ್ ಅಂತನೂ ನಾವು ಪ್ರತ್ಯಕ್ಷದ ಮೂಲಕ ತೋರಿಸ್ಕೊಡ್ತಾ ಇದ್ದೇವೆ. ದಯವಿಟ್ಟು ರೈತ ಬಾಂಧವರು ಹೋಗ್ಬೇಕಾಗ್ತದೆ, ಯಾಕೆಂದ್ರೆ ನಾವು ಕೃಷಿ ಮೇಳವನ್ನ ಮಾಡ್ತಾ ಇರ್ತೇವೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ, ಮತ್ತೆ ನಮ್ಮ ಮಹಾವಿದ್ಯಾಲಯಗಳಲ್ಲಿ ಕೃಷಿ ವಸ್ತು ಪ್ರದರ್ಶನ ಮಾಡ್ತಾ ಇರ್ತವೆ, ಮತ್ತೆ ವಿಸಿ ಫಾರಂ ಮಂಡ್ಯದಲ್ಲೂ ಸಹ ಕೃಷಿ ಮೇಳವನ್ನ ಮಾಡ್ತಾ ಇರ್ತವೆ. ದಯವಿಟ್ಟು ರೈತ ಬಾಂಧವರು ಅಲ್ಲಿ ಭೇಟಿ ಕೊಡಬೇಕಾಗುತ್ತೆ. ಸಕ್ರಿಯವಾಗಿ ಅವರು ಪಾಲ್ಗೊಂಡಾಗ ಇಂತಹ ಮೇಳಗಳಲ್ಲಿ ನಾವು ನಮ್ಮ ವಿಶ್ವವಿದ್ಯಾಲಯ, ಅದರಲ್ಲೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಈ ಒಂದು ಸಾವಯವ ಕೃಷಿಗೆ, ಮತ್ತೆ ಅದರಲ್ಲೂ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಾವಯವ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು ನಮ್ಮ ವಿಶ್ವವಿದ್ಯಾಲಯ ಕೊಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮುಂದಿನ ನಮ್ಮ ರೈತ ಬಾಂಧವರು ಯಾವುದೇ ಒಂದು ಬೆಳೆಯನ್ನ ಅವರು ಬೆಳಿಬೇಕು ಅಂತಂದ್ರೆ ಸಮಗ್ರವಾಗಿ ಅದರ ಮಾಹಿತಿಯನ್ನು ಪಡ್ಕೊಂಡು, ಎಲ್ಲರಿಗೂ ಮೊಬೈಲ್ ಇದೆ, ಈಗ ಸ್ಮಾರ್ಟ್ ಫೋನ್ ಎಲ್ಲರಿಗೂ ಇದೆ ನಮ್ಮ ರೈತ ಬಾಂಧವರಿಗೆ. ಸೊ ಈ ನಮ್ಮ ಬೇಸಾಯ ಕ್ರಮಗಳು ಏನು ನಮ್ಮ ವಿಶ್ವವಿದ್ಯಾಲಯ 1964 2024 ಯಾವ ಒಂದು ತಳಿಗಳನ್ನ ಬಿಡುಗಡೆ ಮಾಡಿದೆ, ಮತ್ತೆ ಸಾವಯವ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ನಾವು ಸಮಗ್ರ ಕೃಷಿಯನ್ನ ಮಾಡಬಹುದು, ಮತ್ತೆ ಹೊಸ ಹೊಸ ತಳಿಗಳನ್ನ ಏನು ಬಿಡುಗಡೆ ಮಾಡಿದ್ದೇವೆ, ಹೊಸ ಹೊಸ ತಾಂತ್ರಿಕತೆಗಳನ್ನ ಏನು ಬಿಡುಗಡೆ ಮಾಡಿದ್ದೇವೆ, ಅದರಲ್ಲೂ ಈ ಒಂದು ಸಾವಯವ ಕೃಷಿ ಪದ್ಧತಿಯಲ್ಲೇ ಅಂದ್ರೆ ನಾವು ನೀರಾವರಿ ಇರಬಹುದು ಅಥವಾ ಖುಷ್ಕಿ ಬೇಸಾಯಕ್ಕೆ, ಎರಡು ಪದ್ಧತಿಗಳಲ್ಲಿ ನಾವು ಸಾವಯವ ಕೃಷಿಯನ್ನು ಯಾವ ರೀತಿ ಮಾಡಬಹುದು, ಮತ್ತೆ ಸಮಗ್ರ ಕೃಷಿ ಪದ್ಧತಿಯನ್ನು ಈ ಎರಡು ಪದ್ಧತಿಗಳಲ್ಲಿ ಯಾವ ರೀತಿ ಅನುಸರಿಸ್ಕೋಬಹುದು ಅನ್ನೋದನ್ನ ಬಗ್ಗೆ ಈಗಾಗಲೇ ನಾವು ಅದನ್ನ ವಾಟ್ಸ್ಆಪ್ ಅಲ್ಲಿ ಕೊಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಏನು ಬೇಸಾಯ ಕ್ರಮಗಳ ಒಂದು ಪಠ್ಯಕ್ರಮ ಇದೆ, ಅದನ್ನ ನಾವು ಸಾಫ್ಟ್ ಕಾಪಿ ಮಾಡಿ ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ನಾವು ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೇವೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ತಾವು ಭೇಟಿ ಕೊಟ್ರೆ ತಾವು ಒಂದು ನಮ್ಮ ಮೊಬೈಲ್ ಅನ್ನ ರಿಜಿಸ್ಟರ್ ಮಾಡಿಕೊಂಡ್ರೆ ಅದ್ರ ಎಲ್ಲಾ ಒಂದು ಮಾಹಿತಿಯನ್ನ ತಮಗೆ ಕೈಯಲ್ಲೇ ಸಿಕ್ಬಿಡುತ್ತೆ. ಅಂದ್ರೆ ತಾವು ಏನು ಗೊಬ್ಬರವನ್ನ, ಯಾವ ಸಾವಯವ ಗೊಬ್ಬರವನ್ನ ಉಪಯೋಗ ಮಾಡಬಹುದು, ರಾಸಾಯನಿಕ ಗೊಬ್ಬರವನ್ನು ಎಷ್ಟು ಉಪಯೋಗ ಮಾಡಬೇಕು, ಎಲ್ಲಾ ಒಂದು ಮಾಹಿತಿಯನ್ನ, ಸಮಗ್ರವಾಗಿರುವಂತಹ ಮಾಹಿತಿಯನ್ನ ತಮ್ಮ ಕೈಯಲ್ಲೇ ಸಿಕ್ಬಿಡುತ್ತೆ. ಸೊ ಇದನ್ನ ಯಾರು ತಾವು ಅಲ್ಲಿ ಹೋಗಿ ಅಂಗಡಿಗಳಲ್ಲಿ ಅವ್ರನ್ನ ಕೇಳೋದು ಅಂತ ಪ್ರಮೇಯ ಬರೋದಿಲ್ಲ. ಯಾಕೆಂದ್ರೆ ಅಂಗಡಿಗಳಲ್ಲಿ ಏನಾಗುತ್ತೆ, ಅವರು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರ್ತಾರೆ, ಅವರ ವ್ಯಾಪಾರ ಒಂದು ಯೋಚನೆಯಲ್ಲೇ ಇರ್ತಾರೆ. ಸೊ ತಮಗೆ ತಿಳಿದಂತಹ ಯಾವ್ದು ಬೆಳೆಯನ್ನ ಬೆಳೀತೀರಿ, ಯಾವ್ದು ಒಂದು ಬೀಜವನ್ನ ಖರೀದಿ ಮಾಡ್ತೀರಿ, ಯಾವೊಂದು ಪೋಷಕಾಂಶಗಳು ತಮ್ಮ ಬೆಳೆಗೆ ಬೇಕಾಗುತ್ತೆ, ಅದನ್ನ ತಾವು ಈ ಒಂದು ಮೊಬೈಲ್ ಆಪ್ ಅಲ್ಲಿ ತಾವು ನೋಡ್ಕೋಬಹುದು. ಸೊ ನೋಡ್ಕೊಂಡು ಸಮಗ್ರವಾಗಿ ಈ ಒಂದು ಕೃಷಿಯನ್ನ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ವಿಷ ಮುಕ್ತ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ, ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ, ಮತ್ತೆ ನಮ್ಮ ಏನು ಭೂಮಿಯ ಮಣ್ಣಿನ ಒಂದು ಆರೋಗ್ಯ ಇದೆ ಅದನ್ನ ಫಲವತ್ತತೆಯನ್ನ ಕಾಪಾಡಿಕೊಳ್ಳಿಕ್ಕೆ, ಮತ್ತೆ ನಮ್ಮ ಆರೋಗ್ಯ ಅದರಲ್ಲೂ ನಮ್ಮ ಜನಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ, ಮತ್ತೆ ನಮ್ಮ ಪರಿಸರದ ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೆ, ಇದು ಬಹಳ ಮುಖ್ಯ. ಯಾಕೆಂದ್ರೆ ಪರಿಸರವನ್ನ ತುಂಬಾ ಹಾಳು ಮಾಡಿಬಿಟ್ಟಿದೆ ನಾವು. ಮುಂದಿನ ದಿನಗಳಲ್ಲಿ ನಮಗೆ ಏನು ರಾಸಾಯನಿಕ ಪೋಷಕಾಂಶಗಳನ್ನ ತಯಾರು ಮಾಡಲಿಕ್ಕೆ ಬಹಳಷ್ಟು ವಸ್ತುಗಳನ್ನ ಬಳಸ್ತೇವೆ, ಅದು ನಮ್ಮ ಭೂಮಿಯಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಕಡಿಮೆ ಆಗ್ತಾ ಇದ್ರೆ ಏನಾಗ್ತಾ ಇದೆ, ನಮಗೆ ಯೂರಿಯಾ ಇರ್ಬೋದು, ಪೊಟಾಶ್ ಇರ್ಬೋದು, ಮತ್ತೆ ಫಾಸ್ಫರಸ್ ಇರ್ಬೋದು, ಅಂದ್ರೆ ಸಾರಜನಕ, ರಂಜಕ, ಪೊಟಾಶ್, ಇವುಗಳ ಬೆಲೆಗಳು ಸಹ ದ್ವಿಗುಣ ಆಗ್ತಾ ಇದೆ ಪ್ರತಿ ವರ್ಷ. ಹಾಗಾಗಿ ಏನಾಗ್ತಾ ಇದೆ, ರೈತ ಬಾಂಧವರು ಸಮಗ್ರವಾಗಿ ಏನು ಕೃಷಿಯನ್ನ ಮಾಡಬೇಕು, ಅದರಲ್ಲೂ ಸಾವಯವ ಪದ್ಧತಿಯಲ್ಲಿ ಯಾವ ರೀತಿ ಕೃಷಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು ಕೊಡಬೇಕಾಗ್ತದೆ. ಅವೈಜ್ಞಾನಿಕವಾಗಿ ಅಸಮರ್ಪಕವಾಗಿ ನಾವೇನು ನಮ್ಮ ಒಂದು ರಾಸಾಯನಿಕ ಪೋಷಕಾಂಶಗಳನ್ನ ಬಳಸ್ತಾ ಇದ್ದೇವೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಅಂದ್ರೆ ನಾವು ಸಾವಯವ ಪದ್ಧತಿಯನ್ನ ಒಂದೇ ಸರಿ ನಾವು ಎಲ್ಲದನ್ನು ಮಾಡೋಕ್ಕಾಗಲ್ಲ. ಇನ್ನು ಆಗಲೇ ಹೇಳಿದಾಗೆ 140 ಮಿಲಿಯನ್ ಹೆಕ್ಟೇರ್ ನಮ್ಮ ದೇಶದಲ್ಲಿದೆ, ಅದರಲ್ಲಿ ಕೇವಲ 24 ಲಕ್ಷ ಹೆಕ್ಟೇರ್ ಮಾತ್ರ ಆಗಿ ಸಾವಯವ ಪದ್ಧತಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಅಂದ್ರೆ ಕ್ರಮೇಣವಾಗಿ ಅಂದ್ರೆ ಏನಾಗಿ ಸಮತೋಲನ ಆಹಾರ ನಾವು ಹೇಗೆ ನಾವು ಪ್ರತಿನಿತ್ಯ ನಮ್ಮ ಸಮತೋಲನ ಆಹಾರವನ್ನು ನಾವು ಸೇವನೆಯನ್ನು ಮಾಡ್ತಾ ಇರ್ತವೆ ಅದೇ ರೀತಿಯಾಗಿ ಸಮತೋಲನ ಒಂದು ಪೋಷಕಾಂಶಗಳನ್ನು ನಾವು ಕೊಡಬೇಕಾಗುತ್ತೆ. ಎಲ್ಲಾ ಸಾವಯವ ವಸ್ತುಗಳು ಎಲ್ಲಾ ಪೋಷಕಾಂಶಗಳು ಸಿಗುವುದಿಲ್ಲ. ಅಂದ್ರೆ ನಾವು ರಾಸಾಯನಿಕ ಒಂದು ವಸ್ತುಗಳನ್ನು ಸಹ ಕ್ರಮೇಣ ಕಡಿಮೆ ಮಾಡಬೇಕಾಗ್ತದೆ, ಮತ್ತೆ ಅದೇ ರೀತಿಯಾಗಿ ಸಾವಯವ ವಸ್ತುಗಳನ್ನ ನಾವು ಜಾಸ್ತಿ ಮಾಡಬೇಕಾಗ್ತದೆ. ಸೊ ಆ ರೀತಿ ನಿಟ್ಟಿನಲ್ಲಿ ಇದು ಕೇವಲ 1 ವರ್ಷ 2 ವರ್ಷ ಮಾಡುವಂತಹ ಒಂದು ಪ್ರಕ್ರಿಯೆ ಅಲ್ಲ, ಇದು ನಿರಂತರವಾಗಿ ಈ ಪ್ರಕ್ರಿಯೆಯನ್ನು ನಾವು ಅಳವಡಿಸಿಕೊಂಡಿದ್ದೇ ಆದ್ರೆ ಮುಂದಿನ ಒಂದು 10-15 ವರ್ಷಗಳಲ್ಲಿ ನಾವು ಈ ಒಂದು ಏನು ಸಾವಯವ ಪದ್ಧತಿಯನ್ನ ಕ್ರಮೇಣವಾಗಿ ನಾವು ಜಾಸ್ತಿ ಮಾಡ್ಕೋಬಹುದಾಗಿದೆ. ಮತ್ತೆ ಉದಾಹರಣೆಗೆ ಇನ್ನೊಂದು ಹೇಳ್ತೇನೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ 13 ಸಂಶೋಧನಾ ಕೇಂದ್ರಗಳಿದೆ, 10 ಜಿಲ್ಲೆಯಲ್ಲಿ ವ್ಯಾಪ್ತಿ ಬರುತ್ತೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಅದರಲ್ಲಿ ಮೈಸೂರಿನಲ್ಲಿ ನಾಗೇನಹಳ್ಳಿ ಅಂತ ಒಂದು ಕೃಷಿ ಸಂಶೋಧನಾ ಕೇಂದ್ರ ಇದೆ. ಇದು ನಮ್ಮ ರಾಜ್ಯ ಸರ್ಕಾರ 2005ರಲ್ಲೇ ಇದನ್ನ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಅಂತ ಅದನ್ನ ಪ್ರಕಟಣೆ ಮಾಡಿದೆ. ಸುಮಾರು 15 ವರ್ಷಗಳ ಕಾಲ ನಿರಂತರವಾಗಿ ನಾವು ಸಾವಯವ ರೂಪದಲ್ಲೇ ಬೆಳೆಗಳನ್ನ ಬೆಳೀತಾ ಇದ್ದೇವೆ. ಅಲ್ಲಿ ಕಬ್ಬನ್ನ ಬೆಳೆದಿದ್ದೇವೆ, ಭತ್ತವನ್ನ ಬೆಳೆದಿದ್ದೇವೆ, ರಾಗಿ ಮತ್ತೆ ಮೆಕ್ಕೆಜೋಳ ಮತ್ತೆ ದ್ವಿದಳ ಧಾನ್ಯಗಳನ್ನ ನಾವು ಬೆಳೀತಾ ಇದ್ದೇವೆ. ಸೊ ಇದರಿಂದ ಏನಾಗ್ತಾ ಇದೆ, ತಮ್ಗೆಲ್ಲ ಗೊತ್ತೇ ಇದೆ, ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವೇನು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಅದು ಜಾಸ್ತಿ ಇರಬೇಕಾಗುತ್ತೆ ನಮ್ಮ ಭೂಮಿಯಲ್ಲಿ. ನಮ್ಮ ಮಣ್ಣಿನಲ್ಲಿ ಒಂದು ಸಾವಯವ ಇಂಗಾಲ ಜಾಸ್ತಿ ಇತ್ತು ಅಂತಂದ್ರೆ ಅದು ಮಣ್ಣಿನ ಒಂದು ಪೌಷ್ಟಿಕ ಜಾಸ್ತಿ ಇರ್ತದೆ, ಅಂದ್ರೆ ಗುಣಲಕ್ಷಣಗಳು ಜಾಸ್ತಿ ಇರುತ್ತೆ, ಅದರ ಭೌತಿಕ ಗುಣಲಕ್ಷಣಗಳು ಜಾಸ್ತಿ ಆಗುತ್ತೆ, ರಾಸಾಯನಿಕ ಗುಣಲಕ್ಷಣಗಳು ಜಾಸ್ತಿ ಆಗಿರುತ್ತೆ, ಮತ್ತೆ ಲಕ್ಷಾಂತರ ಜೀವ ರಾಶಿಗಳು ಏನಿದೆ ನಮ್ಮ ಭೂಮಿಯಲ್ಲಿ ಅವು ಸರಿಯಾಗಿ ವೃದ್ಧಿ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಹಾಗಾಗಿ ಈ ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ ಸುಮಾರು 15 ವರ್ಷಗಳ ಕಾಲದಿಂದ ನಿರಂತರವಾಗಿ ನಾವು ಸಾವಯವ ಪದ್ಧತಿಯಲ್ಲಿ ನಾವು ಕೃಷಿ ಬೆಳೆಯನ್ನು ಬೆಳೀತಾ ಇದ್ದೇವೆ ಮತ್ತೆ ಸಂಶೋಧನೆಗಳನ್ನ ಮಾಡ್ತಾ ಇದ್ದೇವೆ. ಅವಾಗ ಏನು 2005ರಲ್ಲಿ ನಮ್ಗೆ ಈ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಏನಿತ್ತಪ್ಪ ಅಂದ್ರೆ 0.5% ಇತ್ತು. ಈಗ ನಾವು ಕಳೆದ ವರ್ಷ ನಾವು ಅದನ್ನ ವಿಶ್ಲೇಷಣೆ ಮಾಡಿದಾಗ ಅದು 1.5% ಆಗಿದೆ. ಅಂದ್ರೆ 3 ಪಟ್ಟು ಸಾವಯವ ಇಂಗಾಲ ಜಾಸ್ತಿ ಆಗಿದೆ. ಇದರಿಂದ ಏನಾಗಿದೆ, ನಮ್ಗೆ ಇಳುವರಿಯಲ್ಲಿ ಯಾವುದೇ ಒಂದು ಗಣನೀಯವಾಗಿ ಇಳಿಕೆ ಆಗಿಲ್ಲ. ನಾವೇನು ರಾಸಾಯನಿಕ ವಸ್ತುಗಳನ್ನ ಗೊಬ್ಬರಗಳನ್ನ ಬಳಸಿ ಏನು ನಾವು ಬೆಳೆಯನ್ನು ಬೆಳೀತಾ ಇದ್ದೇವೆ, ಈಗ ಸುಮಾರು ಉದಾಹರಣೆ ಹೇಳಬೇಕು ಅಂದ್ರೆ ಭತ್ತದಲ್ಲಿ ನಾವು 20 ಕ್ವಿಂಟಾಲ್ ಒಂದು ಎಕರೆಗೆ ಏನು ಬೆಳೀತಾ ಇದ್ವಿ. ಸೊ ಅದೇ ರೀತಿಯಾಗಿ ನಾವು ಈ ಸಾವಯವ ರೂಪದಲ್ಲಿ ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ ಬೆಳೆದು ನೋಡಿದಾಗ ಈಗ ನಾವು 25 ಕ್ವಿಂಟಾಲ್ ನಮಗೆ ಇಳುವರಿ ಸಿಗ್ತಾ ಇದೆ. ಅಂದ್ರೆ ಹೆಚ್ಚಿನ ಒಂದು ಇಳುವರಿಯನ್ನು ಉತ್ಪಾದಕತೆಯನ್ನು ಮಾಡಲಿಕ್ಕೆ ಅನುಕೂಲ ಆಗಿದೆ. ಸೊ ಇದು ನಿದರ್ಶನ ಆಗಿದೆ. ಅಂದ್ರೆ ತಾವೇ ಸಹ ಖುದ್ದಾಗಿ ಬಂದು ಆ ಒಂದು ಸಂಶೋಧನಾ ಕೇಂದ್ರವನ್ನು ಖುದ್ದಾಗಿ ನೋಡಬಹುದಾಗಿದೆ, ಅದರಲ್ಲಿ ಬಹಳಷ್ಟು ಮಾಹಿತಿಯನ್ನು ತಾವು ತಿಳ್ಕೊಳ್ಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಏನು ಸಾವಯವ ಕೃಷಿಯನ್ನು ನಾವು ಅಳವಡಿಸ್ಕೋಬೇಕು, ನಿರಂತರವಾಗಿ ನಾವು ಅದನ್ನ ಮಾಡ್ಕೊಂಡು ಬಂದಿದ್ದೇ ಆದ್ರೆ ನಮ್ಮ ದೇಶ ಸುಭಿಕ್ಷೆ ಆಗುತ್ತೆ. ಮತ್ತೆ ಏನು ನಾನು ಈ ಮುಂಚೆ ಹೇಳಿದಾಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಒಂದು ವಿಷಮುಕ್ತ ಆಹಾರವನ್ನ ಹೆಚ್ಚಿನ ಗುಣಮಟ್ಟ ಇರುವಂತಹ ಮತ್ತು ಪೌಷ್ಟಿಕತೆ ಇರುವಂತಹ ಆಹಾರವನ್ನ ಉತ್ಪಾದನೆ ಮಾಡಿ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಒಂದು ಮಾರ್ಗದರ್ಶನ ಮಾಡಿ ನಮ್ಮ ಒಂದು ಏನು ಮಣ್ಣಿದೆ ಅದನ್ನ ಆರೋಗ್ಯವನ್ನ ಕಾಪಾಡಿಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನ ನಾವು ಬಿಟ್ಕೊಟ್ಟಿದ್ದೆ ಆದ್ರೆ ನಮ್ಮ ದೇಶ, ನಮ್ಮ ರಾಷ್ಟ್ರ ಮತ್ತೆ ನಮ್ಮ ರೈತಾಪಿ ವರ್ಗ ಆರ್ಥಿಕ ಸಬಲತೆಯನ್ನು ಕಾಣಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನಗೆ ಒಂದು ಮಾತುಗಳನ್ನ ಅನುವು ಮಾಡಿಕೊಟ್ಟಂತ ಆಕಾಶವಾಣಿ ಹಾಸನಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಇದುವರೆಗೂ ಹಾಸನ ಆಕಾಶವಾಣಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ ವಿಚಾರ ಸಂಕಿರಣದಲ್ಲಿ ಸಾವಯವ ಕೃಷಿ ಅನಿವಾರ್ಯತೆಯ ಅಂಗವಾಗಿ ಮಾತನಾಡಿದವರು ಕೃಷಿ ವಿಶ್ವವಿದ್ಯಾನಿಲಯದ ಡೀನ್ ಡಾ ಎಸ್ಎನ್ ವಾಸುದೇವನ್. ಈಗ ಕೆಲವು ಜಾಹೀರಾತುಗಳು. ನನ್ನ ಹೆಸರು ವಸಲಿಂಗಪ್ಪ ಅಂತ ಹೇಳಿ ಮೇಡಮ್, ತಾಲೂಕು ಕೊಡಗೇರ ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್, ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನರೇಗಿಂದ ಮೇಡಮ್ ದುಡಿಯೋಣ ಹಬ್ಬ ಕಾರ್ಯಕ್ರಮ ದೊಡ್ಡದು ಕೃಷಿ ಹೊಂಡ ಇದು ಮಾಡಿದೆ ಮೇಡಮ್, ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತವಾಗಿದೆ ಮೇಡಮ್. ನರೇಗಾ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗಾ ಯೋಜನೆಗೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ಮುಂಜಾಗೃತಾ ಕ್ರಮಗಳು: ಏರ್ ಕೂಲರ್, ಹೂವಿನ ಕುಂಡ, ಫೈರ್ ಬಕೆಟ್ ಇತ್ಯಾದಿಗಳ ನೀರನ್ನು ಪ್ರತಿ ವಾರ ಖಾಲಿ ಮಾಡಿ ಒಣಗಿಸಿ ಮತ್ತು ಭರ್ತಿ ಮಾಡಿ. ಹಗಲಿನಲ್ಲಿ ನಿದ್ರೆ ಮಾಡುವ ಅಥವಾ ವಿಶ್ರಾಂತಿ ಪಡೆಯುವವರು ಸೊಳ್ಳೆ ನಿರೋಧಕ ಹಾಗೂ ಸೊಳ್ಳೆ ಪರದೆಯನ್ನು ತಪ್ಪದೆ ಬಳಸಿ. ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.